ಆರೋಗ್ಯದ ವಿಚಾರದಾಗೆ ಏನೆಲ್ಲ ಮಾಡ್ಬೇಕು, ಬಹಳ ಮುಂಜಾಗ್ರತೆ ತಗೊಂಡ್ ಮಾಡ್ತೀಯಾ? ಬದುಕ್ಬೇಕಲ್ಲ ಶಂಕರಣ. ಅಲ್ಲ, ನಿನ್ನಿಂದ ನಾವು ಕಲಿಯೋದ್ ಬೇಕಾದಷ್ಟೈತೆ. ಆ ಉದ್ದೇಶಕ್ಕೆ ಅಲ್ವಾ ನೀನು ಹುಡುಕ ಬಂದು ಆಗಾಗ ಮಾತಾಡ್ಸೋದು? ಅದೇ ಅದೇ ಅದೇ, ಹಂಗೆ ಮಾತಾಡ್ತಾ ಇರ್ಬೇಕು. ಈಗ ನಿನ್ನಂತರ ಜೊತೆ ಮಾತಾಡಿ ಇವೆಲ್ಲ ಕಲ್ತ್ಕೊಂಡಿರೋದು ನಾನು. ಮಜ್ಜಿಗೆ ಅಂತ ಅಂದ್ರೆ ಏನಪ್ಪ ಮಜ್ಜಿಗೆ ಅಂತ ಅಂತ ಅಂತ, ನೀವು ಮಜ್ಜಿಗೆ ಅಷ್ಟು ಬೆಲೆ ಇರಲಿಲ್ಲ. ಈಗ ಬಿಸಿಲು ಜಾಸ್ತಿ ಆದಂಗೆ ವಾತಾವರಣ ಬದಲಾವಣೆ ಆದಂಗೆ ಮಜ್ಜಿಗೆ ನೋಡಪ್ಪ ಒಳ್ಳೆ ಇದು ಬತ್ತೈತಿ. ಬೇಡಿಕೆ ಅಂದ್ರೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್. ಅಲ್ಲ, ಟೈಮು ಇನ್ನೂ 5:30 ಆಯ್ತು, 6:00 ನಮ್ ಡೈರಿ ಬಾಗಿಲು ತೆಗಿಯೋದು. ಈ ಒಕ್ಕ ಯಾಕೆ ಒಂದೇ ಉಸಿರಿಗೆ ಹಾಲಿನ ಕ್ಯಾನ್ ಓಡೋಯ್ತಾಳೆ ಅನಿತಲ್ಕ? ಅಣ್ಣ, ಅಲ್ಲಿ ಹಾಲಿನ ಕ್ಯಾನ್ ತುಂಬಿಸ್ಬೇಡ್ವಾ? ಈಗ ಅದಕ್ಕೇನೆ ಕರ ಬಿಟ್ಕೊಳ್ವಾ ಅಂತ ಓಡ್ತಾ ಇದೀನಿ. ಅಲ್ಲ, ಕರ ಬಿಟ್ ಕ್ಯಾನ್ ನೀನ್ ಹಿಂಗ್ ಒಂದೇ ಉಸಿರಿ ಇಟ್ಕೊ ಓಡ್ಬಿಟ್ರೆ ನಮ್ಗೆ ಭಯ ಆಯ್ತೈತಪ್ಪ, ಹಾಲ್ ಚಲ್ಗಿಲ್ಲ ಬಿದ್ದ ಬಿಟ್ಟಿಯಾ ಅಂತ. ಇಲ್ಲ ಕಣ, ಅಭ್ಯಾಸ ಐತೆ. ಯಾಕಿಷ್ಟು ಅರ್ಜೆಂಟ್ ಅನಿತಕ್ಕ ನಿಂಗೆ? ಏನ್ ಗೊತ್ತಾ, ಬಿಸ್ಲು ಅಂತ ಒಳಗೆ ಕುಂತೀವ್ನೆ, ಟೈಮ್ ನೋಡೇ ಇಲ್ಲ. ಆಲೆ 6:00 ಆಗ್ತಾ ಐತೆ, ಅದಕ್ಕೆ ಈಗ ಬಿದ್ದ ಬಿಡ ಓಡ್ತಾ ಇದೀನಿ. ಕರ ಬಿಟ್ಟಿನಿ, ಹೊಸಿ ಮಾತಾಡೇ ಹೋಗ್ತೀನಿ ಬಿಡು. ಅಲ್ಲ, ಒಟ್ಟಿಗೆ ಒಂದ್ ದಿವ್ಸಲ್ವೇ ಅದು ಇದಾಗ್ಬಾರ್ದು, ಏನು ಹಾಲು ವೇಸ್ಟ್ ಆಗ್ಬಾರ್ದು. ಅಲ್ಲ ಅನಿತಕ್ಕ, ಎಲ್ಲಾದ್ನು ನಿನಗ್ ಮಾರ್ಕಂಡ್ರೆ ತಿನ್ನೋದು ಉಣ್ಣೋದು ಯಾವಾಗ? ಇಲ್ಲ ಅಣ್ಣಯ್ಯ, ಎಲ್ಲ ಮಾರ್ಕೊಳ್ಳಲ್ಲ, ಮಕ್ಳಿಗೆ ಮನೆಯವ್ರಿಗೆ ಎಲ್ಲರಿಗೂ ಸಿಟ್ಟಿನಿ. ಹಂಗೆ ಅಕ್ಕಪಕ್ಕದವ್ರಿಗೂ ಕೊಡ್ತೀನಿ, ಕಡದ ಮಜ್ಜಿಗೆನ ಬೆಣ್ಣೆ ತಕ್ಕತೀನಿ, ಮಜ್ಜಿಗೆ ಯಾರ್ಯಾರು ಬೇಕೋ ಅವ್ರಿಗೆ ಕೊಡ್ತೀನಿ. ಏನೋ ವಸಿ, ನಮ್ಗೂ ನಕ್ಕಸ್ ಬೇಕಲ್ಲ, ಹಂಗಾಗಿ ಒಂದ್ 2 liter ಅಷ್ಟೇನೆ ಡೈರಿಗೆ ಹಾಕತೀನಿ ಅಣ್ಣಯ್ಯ. ಒಂದ್ ದಿವಸ ಏನ್ ಮಾಡುವಂತ, ಈಗೇನು ಅಗ್ರಿಮೆಂಟ್ ಮಾಡ್ಕೊಟ್ಟಿಲ್ಲ, ಬಂದ ಹಾಲೆಲ್ಲಾನು ದಿವಸವ ತಂದು ಹೋಯ್ತಿಂದ ಬೆಳಗ್ಗೆ ಸಾಯಂಕಾಲ ಅಂತ ಹೇಳ್ಬಿಟ್ಟು ಒಂದ್ ದಿವಸ 2 ದಿವಸ ಉಳಿಸ್ಕೊ, ಒಂದ್ ವಾರದಲ್ಲಿ ಉಳಿಸ್ಕೊಂಡು ಒಳ್ಳೆ ಮೊಸರು ಮಾಡ್ಕೊಂಡು ಬೆಣ್ಣೆ ತೆಗೆದು ಕಲ್ತ್ಕೋಬೇಕು ನೀನು. ಯಾಕೆ ಅಂತ ಅಂದ್ರೆ ಶಂಕರಣ, 15-20 ದಿನ ಹುಡುಕ್ತೀನಿ ಕಣಪ್ಪ. ಯಾಕೆ ಅಂತ ಅಂದ್ರೆ ದಗೆ ಜಾಸ್ತಿ ಆಯ್ತಲ್ಲ, ಒಂದ್ ಸ್ವಲ್ಪ ಬೆಣ್ಣೆ ತುಪ್ಪ ತಿಂದ್ರೆ ತಂಪಾಯ್ತದೆ ಅಂತ ಹೇಳ್ಬಿಟ್ಟು ಬೆಣ್ಣೆ ಸಿಗಂಗಿಲ್ಲಪ್ಪ ಎಲ್ಲುವೆ. ಆಮೇಲೆ ನೀನು ಅದೇನ ಹೇಳ್ತಾರಲ್ಲ, ಅದೇ ಅಂಗೈಯಲ್ಲಿ ಬೆಣ್ಣೆ ಇಟ್ಕೊಂಡು ತುಪ್ಪಕ್ಕಾಗಿ ಊರೆಲ್ಲ ಹುಡುಕಿದ್ರಂತೆ ಅಂದಂಗೆ. ಈಗ ನಮ್ ಪಕ್ಕದ ಬೀದಿಲಿ ಆ ಕಡೆ ಬೀದಿಲಿ ಎಷ್ಟು ಜನ ನೀನು ಹೊರತಾಗ ಹಾಲಾಕದಿಲ್ಲ, ಮನೆಯಲ್ಲೇ ಮೊಸರು ಮಾಡ್ಕೊಂಡು ಮಜ್ಜಿಗೆ ಕಡ್ಕೊಂಡು ಮಜ್ಜಿಗೆನು ಕುಡಿಯಕ್ ಇಟ್ಕೊಂಡು ದನಕರಿಗೆ ಬಳಸಿ ಬೆಣ್ಣೆ ಮಾಡ್ತಾವ್ರ ಕಣಪ್ಪ. ಈ ಕಾಣಿಗೆ ಈಗ ನೀ ಕೇಳ್ದ ಅನಿತಕ್ಕೆ, ಅನಿತಕ್ಕೇನಂದ್ಲು ಮಜ್ಜಿಗೆ ಬೇಕಾದಷ್ಟು ಮಾಡಿ ಇಡ್ತೀನಿ ಅಂತಂದ್ಲು. ಮಜ್ಜಿಗೆ ಮಾಡ್ಬೇಕು ಅಂತ ಯಾವ್ದ್ರಿಂದ ಬರ್ತದೆ? ಮೊಸರು ಅಲ್ವಾ, ಬೆಣ್ಣೆ ಏನ್ ಮಾಡ್ತಾರೆ ಕೇಳು ಮತ್ತೆ. ಅಣ್ಣಯ್ಯ ನಿಜ ಹೇಳ್ತೀನಿ, ಬೆಣ್ಣೆ ಮಾತ್ರ ಮರಕುಲ್ಲ, ತುಂಬಾ ಮಕ್ಕಳವೇ ವಯಸ್ಸಾದವ್ರವ್ರೆ ಆಯ್ತಾ, ಬೆಣ್ಣೆ ನಾನೇ ಉಪಯೋಗಿಸ್ಕೊತೀನಿ, ತುಪ್ಪ ಕಾಯಿಸ್ಕೊತೀನಿ. ನೀನು ಬಳಸ್ಕ, ಏನೊಂದು ಒಂದ್ಸಲ ನೀನು ಒಂದ್ ವಾರದಲ್ಲಿ ಒಂದು 4-5 ಸೇರ್ ಆಯ್ತದಲ್ವಾ, ಒಂದ್ 2 ಸೇರ್ ಕೊಡೋಣ ಹಿಂಗೆ. ಆಯ್ತು ಬಿಡಣ್ಣಂತೆ. ಯಾಕೆ ಅಂತಂದ್ರೆ ನಾನು ನೋಡಪ್ಪ ಮೀನಕ್ಕನ್ ಕೇಳ್ದೆ, ಅವಳು ಇಲ್ಲ ಅಂತ ಅಂದ್ರೆ ಡೈರಿ ಹಾಲುತ್ತೀನಿ ಅಂತ ಹೇಳ್ಬಿಟ್ಟು ಇನ್ನು ಯಾರ್ಯಾರನ್ನ ಕೇಳ್ದೆ, ಈ ಅನಿತಕ್ಕನ್ನ ಕೇಳೋಣ ಅಂತ ಅಂದ್ರೆ ಇವಳು ನೋಡಿದ್ರೆ ಇಷ್ಟು ಅರ್ಜೆಂಟ್ ಅಲ್ಲಿ ಹೋಯ್ತವಳೆ ಡೈರಿಗೆ ಹಾಲಾಗ್ತೀನಿ ಅಂತ ಅನ್ಕೊಂಡು. ಅಣ್ಣಯ್ಯ ನೀನೇನು ಯೋಚನೆ ಮಾಡ್ಬೇಡ, ನಾನೇ ಕೊಡ್ತೀನಿ ನಿಂಗೆ ಆಯ್ತಾ. ಒಂದ್ 2 ವಾರದಲ್ಲಿ 2 ಕೊಟ್ರೆ ಸಾಕಲ್ವಾ? ನಾನು 4-6 ಜನ ಕೇಳಿ ಬೇಜಾರಾಗ್ಬಿಡ್ತು ಶಂಕರಣ. ಈಗ ನಮ್ಮಲ್ಲಿ ಖರಾಬಿದ್ರೆ ನಾನು ಹುಡ್ಕೊಂಡು ಹೋಗ್ತೀನಿ ನಿಂಗೆ. ಅದು ಹೆಂಗಾಯ್ತು ಅಂತಂದ್ರೆ ಅಣ್ಣಯ್ಯ, ಈಗ ಸಂತೆನಲ್ಲಿ ಹೊತ್ತಾರನೆ ಬಂದು ಬೇಗ ಖಾಲಿ ಬರ್ತದೆ, ಜೊತೆಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್. ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ನೋಡಿಲ್ಲ. ಈಗ 2 ತರವ, ಒಂದು ಹಸಿನ ಬೆಂಡೆ, ಇನ್ನೊಂದು ಎಮೆ ಬೆಂಡೆ ಅಂತವ. ಸಾಲದಕ್ಕೆ ಈ ಸಂತೆನಾಗೆ ವಸಿ ನಾವು ಹೇಳಬಾರ್ದು ಮೋಸ ಪಾಸ ಅಂತ ಅಂತಾರಪ್ಪ. ಯಾಕಂತಂದ್ರೆ ಒಂದ್ ಸ್ವಲ್ಪ ಅಂಗೆಯ ತಿಳಿ ಹಳದಿ ಇರ್ತದೆ ಹಸಿಂದು ಅಂತಾರೆ, ಕೆಲವರು ಅಂತಾರೆ ಅದು ಹಸಿಂದಲ್ಲ ಸಿಂದಿದು ಅಂತಂತಾರೆ. ಈಗ ನಾನು ಯಾಕೆ ಮನೆ ಮಟ್ಟಿಗೆ ನೋಡ್ ತಗಬೇಕು ಅಂತಂದ್ರೆ, ಈಗ ಅನಿತಕ್ಕ ಕೊಟ್ಟಿಗೆ ಯಾವ ಹೊಸ ಕಟ್ಟವಳೆ ದನ ಕಟ್ಟವಳೆ ಅಂತ ನಮಗೆ ಗೊತ್ತಿಲ್ವಾ? ಹಿಂಗಾಗಿ ಮದುವೆ ಮುಂಜಿಗೆ ಹೋದ್ರೆ ನಾವೇ ತಾನೇಸರು ಮತ್ತೆ ಅಲ್ಲಿ ಹೊಡೆದ್ ಬಿಟ್ಟು ಹೋಗ್ಬಿಡ್ತಾಳೆ, ಹೇಳ್ತಾಳೆ ಅಣ್ಣಯ್ಯ ಹಿಂಗ ಹಿಂಗೆ ಹೋಯ್ತಾ ಇದೀನಿ ಶಂಕರಣ, ಹೊಸಿ ನೋಡ್ಕ ಸಂಜೆ ಬರ ತಡ ಆಯ್ತದೆ ಅಂತವ. ಎಷ್ಟೋ ಸಲ ಸಂಜೆ ಬರೋ ನಾವೇ ಅವಳು ಕೊಟ್ಟಿಗೆ ಹೋಗಿ ಕಟ್ಟ ಬಂದಿಲ್ವಾ? ದನಕರ ಬಿಡ್ತೀನಿ ತಾನೆ, ಹಾಲ್ ಕೇಳ್ತೀನಿ ನಾನು ವಾಪಸ್ ನಿಂಗೆ. ಉಪಯೋಗಿಸ್ರಪ್ಪ ಅಂತ ಹೇಳಿ ಹೋಗ್ತೀನಿ. ಹೇಳಿದ್ ಈಗ ಏನೇನ್ ನಡೀತದ ಜಗತ್ನಲ್ಲಿ ಅವೆಲ್ಲ ಹೇಳ್ತಾ ಇರ್ತೀವಿ ಅಷ್ಟೇ. ಆದ್ರೆ ನಾನ್ ಹಂಗಲ್ಲ ಬಿಡಣ, ಹೇಳ್ಕೊಂಡು ಸುಮ್ನ ಆಗ್ಬೇಕು. ಏನ ಶಂಕರಣ, ಅದು ನಿಜ ಬಿಡು. ಆಮೇಲೆ ಈ ಬೇಸಿಗೆ ಇಷ್ಟೊಂದು ಜಾಸ್ತಿ ಆಗ್ಬಿಡ್ತಲ್ಲ ಶಂಕರಣ, ಈಗ ನಮ್ಗೆ ಹಿಂಗ ಆಯ್ತೈತಲ್ಲ, ಮನೆ ಒಳಗು ಇರಕ್ ಹಾಕಿಲ್ಲ ಹೊರಗಡೆ ಇರಕ್ ಹಾಕಿಲ್ಲ, ಈ ದನ ಕರ ಕುರಿ ಮರಿ ಎಲ್ಲ ಹೆಂಗಿರ್ತವೆ ಅಂತ. ಆಮೇಲೆ ನೀನ್ ಹೇಳ್ದಂಗೆ ನಾನು ಈಗ ನಿಂಗೆ ಕಳೆದ ವಾರ ಸಿಕ್ತಾಗ ಒಂದ್ ಮಾತು ಹೇಳಿದ್ದೆ, ನೀನು ಸಿಕ್ಕಾಪಟ್ಟೆ ದಗೆ ಆಯ್ತದೆ, RCC ಮನೆ ಕಟ್ಕೊಂಡಿದ್ಯಾ, ಮನಗಕ್ಕಲ್ಲ ಅಂತ ಅನ್ನೋದಕ್ಕೆ ಹಂಚಿನ ಮನೆ ಮಾಡ್ಕಂತ ಪಕ್ಕದಲ್ಲಿ ಒಂದ್ ಚಿಕ್ಕದೊಂದು ಹಂಚಿನೊಂದು ರೂಮ್ ಮಾಡ್ಕಂತ ಹೇಳಿದ್ದೆ. ಈಗ ನಾವು ಯಾವಾಗ್ಲೂ ಈ ಕೊಟ್ಟಿಗೆನಾಗೆ ದನಕರಗಳ ಕಟ್ಟಿಟ್ಕೊಂಡು ಇರಕ್ಕಲ್ಲ, ಈ ಮ್ಯಾಕೆ ಮತ್ತೆ ಕುರಿಗಳ ಇಟ್ಕೊಂಡು ಇರಕ್ಕಲ್ಲ. ಆಮೇಲೆ ಎಷ್ಟ್ ದಿನ ಅಂತ ಅವನು ಒಳಗಡೆ ಕಟ್ಟಾಕ್ದಂಗೆ ಕಾಲು ಹಿಡ್ದಂಗೆ ಇಟ್ಸ್ಕೊಂಡು ಇರಕ್ಕಾಯ್ತದೆ? ಆಮೇಲೆ ಈಗ ಹೆಂಗಿರೋ ಹೊಲದ ಹತ್ರವ ಒಂದಷ್ಟು ಮರ ಗಿಡಗಳು ಇರ್ತಾವಲ್ಲ, ಅಲ್ಲಿ ಕಟ್ಟಾಕಿ ಮೇಯಿಸಂತಂದ್ರೆ ಮಾಡ್ಕೋಬಹುದು. ಆದ್ರೆ ಈ ಕುರಿಗಳ ಕಾಲು ನಿಲ್ತಾವಪ್ಪ, ಒಂದ್ರಿಂದ ಓಡ್ತಾನೆ ಇರ್ತವೆ. ಆಮೇಲೆ ನನಗೆ ಈ ನೀನ್ ಹೇಳಿದ ತಕ್ಷಣ ಒಂದ್ ಜಪ್ತಿ ಬಂತು ಅಣ್ಣಯ್ಯ, ಈಗ ನಾವೀಗ ದನಕರುಗಳಿಗೆ ಈ ಬೇಸ್ಗೆನಾಗೆ ಒಂದು ಸ್ವಲ್ಪ ಕಾಯಿಲೆ ಪಾಯಿಲೆ ಬರ್ತವೆ. ಈ ಹೆಚ್ಚಾಗಿ ನಮ್ದು ಈ ಕುರಿ ಮೇಕೆಗಳವಲ್ಲ, ಅವುಗಳಿಗೆ ಈ ಬಿಸಿಲು ತಡೆಯಕ್ ಆಗದೆಯಾ ಏನೇನೋ ಕಾಯಿಲೆ ಬರ್ತದೆ. ಇವನ್ನೆಲ್ಲ ತೋರಿಸಿ ಸರಿ ಮಾಡ್ಕೊಳ್ಳದ ಹೆಂಗೆ ಅಂತೀನಿ. ಈಗ ಈ ಕಾಯಿಲೆ ಸ್ವಲ್ಪ ಬೇಸಿಗೆಲ್ ಸ್ವಲ್ಪ ಜಾಸ್ತಿನೇ. ಹೌದು ಹೌದು ಹೌದು, ಮನುಷ್ಯರಿಗೂ ಅಷ್ಟೇ ದನಕರಿಗೂ ಅಷ್ಟೇ. ಹೌದು ಹೌದು, ಯಾಕೆಂತಂದ್ರೆ ದಗೆ ಹೆಂಗಿರ್ತದಲ್ಲಪ್ಪ, ಆ ಕಾರಣಕ್ಕೆ ಇಲ್ಲಿಂದ ಯಾವ್ದೇ ಕಾಯಿಲೆ ಬೇಕಾದ್ರೂ ಬರ್ಬೋದು, ಇದಾಗ್ಬೋದು. ಈ ಸ್ವಲ್ಪ ಬೇಸಿಗೆ ಟೈಮ್ ಸ್ವಲ್ಪ ಯಾವಾಗ್ಲೂ ಜಾಗ್ರತೆಯಲ್ಲಿ ಇರಬೇಕು. ಈಗ ಇನ್ನೊಂದೇನ್ ಗೊತ್ತಾ, ನೀನ್ ಹೇಳೋದಕ್ಕೆ ವಿಚಾರವಾಗಿ ಹೇಳ್ತೀನಿ ಅಣ್ಣಯ್ಯ, ನಾವಾದ್ರೆ ಮಾತಾಡ್ತೀವಿ, ಈಗ ನಮ್ಗಾಗದನ್ನ ಹೇಳ್ಕತ್ತೀವಿ, ಇಲ್ಲಾಂದ್ರೆ ನಮ್ಮ ಮನೆಯಿಂದ ಆಚೆಗೆ ಬರಕ್ಕಲ್ಲ. ಈಗ ಮೊದ್ಲಿಂದ ಹೆಂಗಾಗ್ಬಿಟ್ಟಿದೆ ಗೊತ್ತಾನಿತಕ, ನಾವು ದನಕರುಗಳ ಒಂದು ಟೈಮ್ ಇಟ್ಕೊಬಿಟ್ಟಿದ್ದೇವೆ, 10:30 ಕೊಟ್ಟಿಗೆ ಬಿಡಬೇಕು, ಕೊಟ್ಟಿಗೆ ಕ್ಲೀನ್ ಮಾಡ್ಬೇಕು ಅಂತವ. ಅದ್ರ ಜೊತೆಗೆ ಈಗ ಮೇಕೆ ಕುರಿಗಳನ್ನ ಬಿಟ್ಬಿಡ್ತೀವಿ. ಈಗ ಅವುಗಳನ್ನ ಯಾವ ಟೈಮಲ್ಲಿ ಬಿಡಬೇಕು, ಯಾವ ಟೈಮಲ್ಲಿ ಮೇಯಿಸಕ್ಕೆ ಹೊಡ್ಕೊಂಡ್ ಹೋಗ್ಬೇಕು, ಆಕಂದ್ರೆ ಎಷ್ಟು ಬೇಗ ಮನೆಗೆ ಹೊಡ್ಕೊಂಡ್ ಬರ್ಬೇಕು, ಇದನ್ನ ವಸಿ ನಾವು ಪರಿಪಾಠ ಈ ಟೈಮಲ್ಲಿ ಮಾಡ್ಕೋಬೇಕಾಯ್ತದಲ್ಲ. ಮಾಡ್ಕೋಬೇಕು, ಯಾಕೆಂತಂದ್ರೆ ಈಗ ಹಿಂದೆಲ್ಲ ಮಾಡರು ಶಂಕರಣ್ಣ, ಇಲ್ಲ ಅಂತ ಅಲ್ಲ. ಯಾಕೆಂತಂದ್ರೆ ಈಗ ಈಗ ದನಕರುಗಳು ನೋಡಪ್ಪ ಯಾವತ್ತೂ ಮಾತಾಡಿಲ್ಲ, ನಾವಂತೂ ಮಾತಾಡ್ತೀವಿ. ಅವು ಹಿಂದೂ ಮಾತಾಡಿಲ್ಲ, ಮುಂದೂ ಮಾತಾಡೋದಿಲ್ಲ. ಆಯ್ತಾ, ಮಾತಾಡದೆ ಇದ್ರು ಕೂಡ ಅವತ್ತು ಕಷ್ಟ ಏನು ಅಂತ ಅರ್ಥಕಳ ಅಂತ ಒಂದು ಮನಸ್ಥಿತಿ ಇತ್ತು. ಈಗ ಅವು ವರ್ಷ ಪೂರ್ತಿ ನಮಗೋಸ್ಕರ ಗೈತವೆ, ಹೊಲಕಟ್ಟು ಉತ್ತರ ಉಳ್ತವೆ, ಮರ ಹೊಡೆದ್ರೆ ಹೊಡೆಸ್ಕೊತವೆ, ಹೊಡಿಬಹುದು, ಎಲ್ಲಾನು ಮಾಡಬಹುದು. ಇನ್ನ ಇವಿರ್ತವಲ್ಲ, ಇವು ಕರ ಹಾಕೋದು, ಹಾಲು ಕೊಡೋದು, ಸಗಣಿ ಕೊಡೋದು, ಮೊಸರ, ಇವೆಲ್ಲ ಸಿಗ್ತದಪ್ಪ. ಅದೆಲ್ಲನೂ ಈಗ ಸಾವಿರಾರು ವರ್ಷಗಳಿಂದ ಮನುಷ್ಯ ಅದ್ರ ಜೊತೆ ಒಡನಾಟ ಮಾಡಿ ಮಾಡಿ ಮಾಡಿ ಮಾಡಿ ಅರ್ಥ ಮಾಡ್ಕೊಬಿಟ್ಟಿದ್ದ. ಈಗ ಒಡನಾಟವೇ ಇಲ್ವಲ್ಲಪ್ಪ ಜಾಸ್ತಿ. ಅದೇ ಆಗಿ ಸಮಸ್ಯೆ. ಈಗ ನಾನು ನೀನು ವಾರಕ್ಕೊಂದ್ಸರಿ ಇಲ್ದಿದ್ರೆ ವಾರದಲ್ಲಿ 3-4 ಸರಿ ಸೇರ್ತೀವಿ, ಮಾತಾಡ್ತೀವಿ. ನಿನ್ ಕಷ್ಟ ನನಗೆ ಗೊತ್ತು, ನನ್ನ ಕಷ್ಟ ನಿನಗೆ ಗೊತ್ತು. ನಾವಿಬ್ರು ಸೇರ್ದಾನೆ ಇಲ್ಲ, ವರ್ಷಕ್ಕೊಂದ್ಸರಿ ಇಲ್ಲ 4 ವರ್ಷಕ್ಕೊಂದ್ಸರಿ ಬಂದ್ರೆ ಏನಾಯ್ತದ ಕತೆ? ಕಷ್ಟ ಸುಖ ಕೇಳೋರಾದ್ರೂ ಹೇಳ್ಕೊಳ್ಳೋದು ಯಾರಿಗೆ? ಹೇಳ್ಕೊಳ್ಳೋದು ಯಾರಿಗೆ? ನಿಂದೇನಾಗಿರ್ತದೆ ಅಂತ ನನಗೆ ಗೊತ್ತಿರಕ್ಕಿಲ್ಲ, ನಂದೇನು ಅಂತ ನಿನಗೆ ಗೊತ್ತಿರಕ್ಕಿಲ್ಲ. ಈಗ ಕೆಲವು ವಿಷಯಗಳಲ್ಲಿ ಹೆಂಗಾಗ್ಬಿಡ್ತದೆ ಅಂದ್ರೆ ಶಂಕರಣ್ಣ, ಭಾರಿ ಕ್ಲೋಸ್ ಆಗಿರ್ತೀವಿ. ಎಲ್ಲಿ? ಓದುವಾಗ, ಸ್ಕೂಲ್ ಅಲ್ಲಿ, ಹಾಸ್ಟೆಲ್ ಅಲ್ಲಿ, ರೂಮ್ ಅಲ್ಲಿ, ಊರಲ್ಲಿ, ಭಾರಿ ಅಂದ್ರೆ ಭಾರಿ ಕ್ಲೋಸ್ ಆಗಿರ್ತೀವಿ. ಒಂದ್ ಸ್ವಲ್ಪ ಗ್ಯಾಪ್ ಆಗ್ಬಿಡ್ತು ಅಂತ ಅಂದ್ರೆ 4-5 ವರ್ಷ ಗ್ಯಾಪ್ ಆಗ್ಬಿಡ್ತು ಅಂತ ಅಂದ್ರೆ ಹೋಗ್ಕೊಂಡು ಅವ್ನ್ ಪಡ್ಕೊಂಡ್ ಹೋದ, ಅವನ್ ಯಾವ್ದೋ ಒಂದ್ ವೃತ್ತಿ ಮಾಡ್ತಾನೆ, ನಾನು ಯಾವ್ದೋ ಒಂದ್ ವೃತ್ತಿ ಮಾಡ್ತಿದ್ದೀನಿ ಅಂತ ಅಂದಾಗ ಅದ್ರಲ್ಲಿ ಬಿಸಿ ಆಗ್ಬಿಡ್ತಾರೆ. ಗ್ಯಾಪ್ ಆಗ್ಬಿಟ್ಟು ಒಂದ್ 4-5 ವರ್ಷ ಆದ್ಮೇಲೆ ಅವ್ರು ಸಿಕ್ಬಿಟ್ರೆ ಒಂದ್ 10 ನಿಮಿಷ ಮಾತಾಡ್ಬೋದು ಅಷ್ಟೇ, ಹೆಂಗಿದ್ಯಾ, ಏನು ಕತೆ ಅಂತ ಹೇಳ್ಬಿಟ್ಟು. ಅದರಿಂದ ಮುಂದಕ್ಕೆ ಮಾತಾಡಕ್ ಆಗಲ್ಲ. ಯಾಕೆ ಅಂತ ಅಂದ್ರೆ ಒಡನಾಟ ಇರೋದಿಲ್ವಲ್ಲ. ಒಡನಾಟ ಇದ್ರಷ್ಟೇ ನಾವು ಚೆನ್ನಾಗಿ ಒಂದ್ ಒಳ್ಳೆ ಸಂಬಂಧನ ಕಟ್ಕೋಬಹುದು ಅಂತ ಹೇಳ್ಬಿಟ್ಟು ಒಂದ್ ಒಳ್ಳೆ ಸ್ಪಂದನೂ ಬರ್ತದೆ. ಈಗ ನಾನು ಏನ್ ಹೇಳ್ತಿದ್ದೀನಿ ಅದಕ್ಕೆ ನೀನ್ ಸ್ಪಂದಿಸ್ತೀಯಾ, ನೀನ್ ಹೇಳೋದಕ್ಕೆ ಅನಿತಕ್ಕೆ ಸ್ಪಂದಿಸ್ತಾಳೆ, ಅನಿತಕ್ಕೆ ಹೇಳೋದಕ್ಕೆ ಇನ್ನೊಬ್ರು ಸ್ಪಂದಿಸ್ತಾರೆ. ಹಿಂಗೆ ಏನು ಅಂತಂದ್ರೆ ಈ ಒಡನಾಟ ಅನ್ನೋದು ಮನಸ್ಸಿನ ಭಾವನೆಗಳನ್ನ ಹಂಚ್ಕೊಳ್ಳೋ ಚೆನ್ನಾಗಿರ್ತದೆ. ಆಗಾಗ ಸಿಕ್ಕಿ ವಿಚಾರಗಳನ್ನ ಹಂಚ್ಕೊಂಡ್ರೆ ಮಾತ್ರ. ಆಮೇಲೆ ನಾವು ಎಲ್ಲಾರ ಹತ್ರನು ಎಲ್ಲ ವಿಷಯನೂ ಹಂಚ್ಕೊಳಕ್ ಆಗಾಕಿಲ್ಲ. ನಮ್ಗೆ ಯಾರ ಆತ್ಮೀಯರು ಅವ್ರ ಹತ್ರ ನಮ್ ಕಷ್ಟ ಸುಖಗಳು ಹೇಳ್ಕೋಬಹುದು ಅಂತೀವೋ ಅಂತರ್ತ ಮಾತ್ರ ಹಂಚ್ಕೋಬಹುದು ಅಷ್ಟೇ. ಹಂಗಾಗಿ ನಮ್ಗೆ ಯಾರ ಆಪ್ತರು ಅನ್ಸುತ್ತೆ ಅಂತವ್ರ ಜೊತೆ ನಾವು ಮನ್ ಸ್ಪೀಚ್ ಮಾತಾಡ್ಬೇಕು. ಹಿಂಗೆ ಈ ಮನುಷ್ಯ ಜನ ಜಾನುವಾರದಿಂದ ಒಂಚೂರು ದೂರ ಆದಂಗೆ ಅವ್ರದ್ ಏನ್ ನಾಡಿ ಮಿಡ್ತ ಅಂತ ಅರ್ಥ ಆಯ್ತಿಲ್ಲ, ಅವ್ರ ಕಷ್ಟ ಸುಖ ಏನು ಅಂತ ಹೇಳಿ ಅರ್ಥ ಆಯ್ತಿಲ್ಲ. ಇನ್ನೊಂದ್ ಮಾಡ್ತಾರಿ ಏನಂದ್ರೆ, ಹೋಗ್ಬಿಟ್ಟು ಅಲ್ಲಿ ದನಗಳನ್ನ ಕೂಡಾಕ್ ಬರೋದು, ಅರ್ಧ ಗಂಟೆ ಅಗ್ಗ ಹಾಕ್ಬಿಟ್ಟು ಕಟ್ಟಾಕ್ಬಿಟ್ಟು ಬರೋದು, ಬೆಳಗ್ಗೆ ಕಟ್ಟಾಕೋದು, ಸಾಯಂಕಾಲಕ್ಕೆ ಹೋಗಿ ಇಟ್ಕೊಂಡ್ ಬರೋದು. ಅವಾಗ ಏನಾಗ್ಬೇಕಾದ್ರೂ ಅದ ಅಗ್ಗ ಕಟ್ಟಿರ್ತಾರ, ಎಲ್ಲಿವರೆಗೂ ನೆಟ್ಕೋತ ಅಲ್ಲಿವರೆಗೂ ಮಾತ್ರ ಮೇಕಾಗದೆ ಅಷ್ಟೇ. ಮುಂದಕ್ಕೆ ಇಲ್ಲ ಜಾಗ ಪಾಪ ಕಟ್ಟಿರ್ತಾರಲ್ಲ ಶಂಕರಣ್ಣ. ಈಗ ಈ ಬೇರೆ ಟೈಮಲ್ಲಿ ಸ್ವಲ್ಪ ಹೊರಗಡೆ ಎಲ್ಲ ಮೇಯಿಸಬಹುದು, ಈ ಬಿಸಿಲಲ್ಲಪ್ಪ ಅಂತ ಟೈಮಲ್ಲಿ ಹೊಲದ ಹತ್ರ ಎಲ್ಲಿ ಹಲಸಿನ ಮರ ಇರ್ತದೆ ಅಂತ ಕಡೆ ಒಂಚೂರು ನೆರಳು ಅಂತ ವ್ಯವಸ್ಥೆ ಮಾಡಿ ಹೆಂಗೋ ಸಾಕೊಂಡು ಇರೋದು. ಈಗ ಆ ತರದ ಯಾಕೆ ನನಗೆ ಹೆಚ್ಚಾಗಿ ಕಾಣಿಸ್ತಾ ಇಲ್ಲ. ಕಾಣಿಸ್ತಾ ಇರೋದ ಕಾರಣ ಅಂತಂದ್ರೆ ಈಗ ನಾವು ಜಮೀನ್ಗಳ ಹತ್ರ ಆಗ್ಲಿ ಅಲ್ಲಿ ಮರನೇ ಕಾಣಕ್ಲಿವಲ್ಲಪ್ಪ, ಬಡ ಬಯಲು ಮಾಡಕ್ ಬಿಟ್ಟಿದೀವಿ ಆ ಕಾರಣಕ್ಕಾಗಿ. ಆಮೇಲೆ ಆಗ್ಲೇ ಹೇಳ್ತಿದ್ದಲ್ಲಪ್ಪ ನೀನು ಬೇಸಿಗೆ ಸ್ವಲ್ಪ ಇದು ರೋಗ ರುಜಿನ ಜಾಸ್ತಿ ಅಂತ ಹೇಳ್ಬಿಟ್ಟು. ಆಮೇಲೆ ನೋಡು, ಈಗ ಎಲ್ಲಾವುದನ್ನು ನೋಡೋದ್ ಬೇಡ ಜನ ಜಾನುವಾರಲ್ಲಿ. ಈ ಕುರಿ ಆಗ್ಬೋದು, ಮರಿ ಆಗ್ಬೋದು, ದನ ಆಗ್ಬೋದು, ಎತ್ತ ಆಗ್ಬೋದು, ಆ ಕಣ್ಣು ನೋಡ್ಬಿಟ್ರೆ ಸಾಕು ಗೊತ್ತಾಗ್ಬಿಡ್ತದೆ. ಕಣ್ಣು ನೋಡ್ಬಿಟ್ರೆ ಅದು ಆರೋಗ್ಯವಾಗಿ ಐತೋ ಇಲ್ವೋ ಅಂತ. ಯಾವಾಗ ಗೊತ್ತಾಯ್ತದ ಗೊತ್ತಾಣಯ್ಯ, ನೀನ್ ಆಗ್ಲೇ ಹೇಳ್ದಲ್ಲ ಅವ್ರಗಳ ಜೊತೆ ನಮ್ದು ಒಡನಾಟ ಇದ್ರೆ ಮಾತ್ರ ಅವುಗಳದ್ದು ಗೊತ್ತಾಯ್ತದೆ, ಆಗು ಹೋಗು ಗೊತ್ತಾಗೋದು. ಶಂಕರಣ್ಣ ಅಣ್ಣಯ್ಯ ಅದು ಸತ್ಯವಾದ ಮಾತು ಹೇಳ್ದೆ, ಅವ್ ಕಣ್ಣಲ್ಲೇ ಹೇಳ್ತವೆ ನನಗೆ ಹಸಿವೆ ಆಯ್ತಾ, ನೀರ್ ಕುಡಿಬೇಕಾ, ಹುಲ್ ತಿನ್ಬೇಕಾ, ಇಲ್ವಾ ಎಲ್ಲ ತಿಂದಾದ್ಮೇಲೆ ಎಷ್ಟು ಖುಷಿ ಆಗಿದ್ದೀನಿ ಅಂತಾನು ಕಣ್ಣಲ್ಲೇ ಹೇಳ್ತಾರೆ. ಅಣ್ಣಯ್ಯ ಎಷ್ಟು ಸತ್ಯವಾದ ಮಾತು ಹೇಳ್ದೆ. ದನಕರಿಂದು ಶಂಕರಣ್ಣ ಕಣ್ಣು ಪೂರ್ತಿ ಹೊಳಪಾಗಿರ್ಬೇಕು, ಬ್ರೈಟ್ನೆಸ್ ಅಂತೀವಲ್ಲ ಹಂಗ ಒಳ್ಳೆ ಹೊಳಪಾಗಿತ್ತು ಅಂತ ಅಂದ್ರೆ ಅದು ಆರೋಗ್ಯವಾಗೈತೆ ಅಂತ ಹೇಳ್ಬಿಟ್ಟು ತಿಳ್ಕೊಬಿಡ್ಬೋದು. ನಾವು ಹೊಳಪು ಕಡಿಮೆ ಆಯ್ತು ಅಂತ ಅಂದ್ರೆ ಏನೋ ತೊಂದ್ರೆ ವ್ಯತ್ಯಾಸ ಆಗಿದೆ ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಬೇಕಾಯ್ತು. ಆಮೇಲೆ ಪೂರ್ತಿ ಸ್ವಚ್ಛವಾಗಿರ್ಬೇಕು. ಕಣ್ಣು ಅದು ಬುಟ್ಟಿರ್ತದಲ್ಲ ಅವಾಗ ನೋಡಿದ್ರೆ ಸ್ವಚ್ಛವಾಗಿರ್ಬೇಕು, ಸ್ವಚ್ಛವಾಗಿರ್ಬೇಕು. ಆಮೇಲೆ ಕಣ್ಣಲ್ಲಿ ಏನೋ ಸೋರ್ತಾ ಇರಬಾರ್ದು, ನೀರ್ ಇಳಿತಾ ಇರಬಾರ್ದು. ಸ್ವಚ್ಛವಾಗಿಲ್ಲ, ಏನೋ ಸ್ವಲ್ಪ ಮಬ್ಬುಗಿ ಹೊಡಿತೈತೆ, ಒಂದ್ ಸ್ವಲ್ಪ ಏನಾದ್ರು ಸೋರ್ತೈತೆ ಅಂತ ಅಂದ್ರೆ ಇದು ಏನೋ ಸ್ವಲ್ಪ ಸಮಸ್ಯೆ ಐತೆ ಅನ್ನೋದು ನಾವು ಅರ್ಥ ಮಾಡ್ಕೋಬೇಕು. ಆಮೇಲೆ ಈ ಒಳಗಡೆ ಸ್ವಲ್ಪ ರಕ್ತ ಪಕ್ತ ಕಟ್ಕೊಂಡಂಗೆ, ಈ ಒಂಥರ ಕಟ್ಟದಂಗೆ ಕೆಲವು ಇರ್ತದೆ, ಹಂಗ ಆಯ್ತು ಅಂತ ಅಂದ್ರೆ ಏನೋ ಇದು ತೊಂದರೆ ಐತೆ, ಏನೋ ಆರೋಗ್ಯದ ಸಮಸ್ಯೆ ಇದೆ ಅಂತ ನಾವು ತಿಳ್ಕೋಬೇಕು. ಇದು ಯಾವ್ದು ಇಲ್ಲ ಅಂತ ಅಂದ್ರೆ ನೋಡಪ್ಪ, ಇದು ಅದು ಯಾವ್ದು ಲಕ್ಷಣ ಇಲ್ಲ, ಹೆಪ್ಪುಗಟ್ಟಿಲ್ಲ, ಕಣ್ಣು ಏನೋ ಸೋರ್ತಾ ಇಲ್ಲ, ಫಸ್ಟ್ ಕ್ಲಾಸ್ ಆಗಿ ಒಳ್ಳೆ ಸ್ವಚ್ಛವಾಗೈತೆ, ಒಳ್ಳೆ ಹೊಳಪೈತೆ ಅಂತ ಅಂದ್ರೆ ಇದು ಚೆನ್ನಾಗೈತೆ, ಆರೋಗ್ಯವಾಗೈತೆ ಅಂತ. ಶಂಕರಣ್ಣ ಅಣ್ಣೆ ಎಲ್ಲ ಗಮನಿಸ್ಕೊಂಡಿತ್ತೀನಿ, ಅಣ್ಣೆ ಹೇಳ್ತಿದ್ರೆ ನಮ್ಮ ಮನೆ ಕುರಿ ಎಲ್ಲ ನನ್ನ ಕಣ್ ಮುಂದೆ ಬರ್ತದವೆ, ದನ ಕುರಿ ಎಲ್ಲವಾ. ಪ್ರತಿಯೊಂದು ಹೋಗಿ ನೋಡ್ಬೇಕು ಅಂತ ಅಲ್ಲ, ಮೇಯುವಾಗ ಮಾಡುವಾಗ ಸುಮ್ಮನೆ ಏನಾದ್ರೂ ನಾನು ಹೇಳಿದ ಲಕ್ಷಣ ಕಂಡು ಬಂತ, ಕಂಡು ಬಂದ್ರೆ ಏನೋ ತೊಂದರೆ ಐತೆ ಅಂತ ಅನ್ಕೊಂಡು ಮುಂಜಾಗ್ರತೆ ತಗೋಬೇಕ, ಮುಂಜಾಗ್ರತೆ ಕ್ರಮ ಕೈಗೊಳ್ಬೇಕು. ಈಗೆಲ್ಲವಾ ಹೆಂಗೆ ಅಂದ್ರೆ ಶಂಕರಣ್ಣ, ಈಗ ಬೇಸಿಗೆ ಅಲ್ವಪ್ಪ, ಈಗ ಮೇವು ಗೀವು ಕಡಿಮೆ ಅಂತ ಅಂತ ಅನ್ಕೊಂಡು ಏನು ದೂರ ಹೋಯ್ತಾರೆ ಕುರಿ ಮಂದೆ ಮಾಡರು ಇವರೆಲ್ಲ, ಭಾರಿ ದೂರ ದೂರಕ್ಕೆ ದೂರ ದೂರಕ್ಕೆ ಹೊಡ್ಕೊಂಡು ಹೋಗ್ಬಿಡ್ತಾರೆ, ಯಾಕಂದ್ರೆ ಮೇವು ಹುಡಿಕೊಂಡು ಹೋಗೋದು. ಹೌದೌದು, ಈಗ ನಮ್ಮಲ್ಲಿ ಕಡಿಮೆ ಈ ಕುರಿ ಮೇಕೆ ಸಾಕೋದು ಕಡಿಮೆ, ಆಮೇಲೆ ಅವನ್ನ ಹೊಡ್ಕೊಂಡು ಹೋಗೋದು ಕಡಿಮೆ ಹೊರಗಡೆ. ಆದ್ರೆ ಎಲ್ಲಿ ಜಾಸ್ತಿ ಉಷ್ಣಾಂಶ ಐತೆ, ಈ ಬಳ್ಳಾರಿ, ಆಮೇಲೆ ಹೊಸಪೇಟೆ, ಚಿತ್ರದುರ್ಗ, ಮೊಳಕಾಲ್ಮೂರು, ಈ ಹರಪನಹಳ್ಳಿ, ಈ ಕಡೆಯಿಂದ ಅಲ್ಲವ ಒಟ್ಟು ಉತ್ತರ ಕರ್ನಾಟಕ, ಉತ್ತರ ಕರ್ನಾಟಕದಿಂದ ಎಲ್ಲಿ ಉಷ್ಣ ಜಾಸ್ತಿ ಇರ್ತದ ಅವರು ಈ ಕಡೆಗೆ ಬಂದ್ಬಿಡ್ತಾರೆ. ಈಗ ಈ ಕಡೆಗೆ ಬಂದ್ಬಿಟ್ಟು ಇಲ್ಲಿ ಎಲ್ಲೆಲ್ಲಿ ಮೇವಿರ್ತದ ಅಲ್ಲಿ ಮೇಯಿಸ್ಕೊಳ್ಳೋದು ನೈಟ್ ಆಗಿ, ಎಲ್ಲರೂ ಒಂದ್ ಕಡೆ ಯಾರು ಸಿಕ್ಕಿದ್ರೆ ಮಂದೆಗಿಂತ ಬಿಟ್ಕೊಳ್ಳೋದು, ಈ ತರದನ್ನ ಮಾಡ್ಕೊಂಡು ಇರ್ತಾರೆ. ಈ ಬೇಸಿಗೆಲಿ ಆಗ್ಲೇ ಹೇಳದಂಗೆ ಸ್ವಲ್ಪ ಜಾಸ್ತಿ ರೋಗ ರುಜಿನ ಅಂತ ಹೇಳಿದ್ವಲ್ಲ, ಏನಾದ್ರೂ ಒಂದ್ ಏನಾದ್ರೂ ಕಂಡು ಬಂತು ಅಂತ ಅಂದ್ರೆ ಏನಿಗ್ ನಾನು ಹೇಳದಂಗೆ ಕಣ್ಣು ಹೊಳಪಿಲ್ಲ ಅಂತ ಅಂದ ತಕ್ಷಣ ಅದನ್ನ ನಾವು ಈಗ ಏನು ನಮ್ ಹಿಂಡಿರ್ತದ ಅದರಿಂದ ಬೇರೆ ಇಟ್ಬಿಡ್ಬೇಕು. ಅಂದ್ರೆ ಯಾವ್ದು ಕಾಣಿಸ್ಕೊಂಡೈತೆ ಆ ಮೇಕೆನೋ ಅಥವಾ ಕುರಿನೋ ಗುಂಪಿನ ತೆಗೆದು ಹೊರಗಡೆ ಇಡ ಅಂತ, ಸಪರೇಟ್ ಇರಿಸಬೇಕು ಅಂತ. ಯಾಕೆ ಅಂತ ಅಂತಂದ್ರೆ ಈ ಸೋಂಕು ರೋಗ ಹರಡೋದು ಗೊತ್ತಲ್ಲ, ಪೈಗೆಲ್ಲ ಅನುಭವಿಸಿದ್ವಲ್ಲ ನಾವು ಎರಡು ವರ್ಷದಿಂದ ಅದನ್ನೇ ಅನುಭವಿಸ್ತಿರೋದಲ್ಲ, ಹಂಗಾಗಿ ಬೇರೆದಕ್ಕಿಂತಲೂ ಇದು ಬಾರಿ ಚೆನ್ನಾಗಿ ನಮ್ಗೆ ಅರ್ಥ ಆಯ್ತದೆ. ಆಯ್ತಾ, ಆಮೇಲೆ ಏನಾದ್ರು ಈಗ ಸಣ್ಣ ಪುಟ್ಟ ಏನಾದ್ರು ಹೆಚ್ಚು ಕಮ್ಮಿ ಆಗಿ ಯಾವ್ದಾದ್ರು ಒಂದು ಕುರಿ ಪರಿ ಸತ್ಬಿಡ್ತು ಅಂತ ಅಂದ್ರೆ ಅದ ಸ್ವಲ್ಪ ಸೂಕ್ತವಾಗಿ ವಿಲೇವಾರಿ ಮಾಡ್ಬೇಕು, ಸುಟ್ಟಾಕದ ಏನೋ ಒಂದ್ ಮಾಡ್ಬೇಕು. ಆಮೇಲೆ ಹಿಂಗ ಏನಾದ್ರು ಸಮಸ್ಯೆ ಕಣ್ತು ಏನಾದ್ರು ಬತ್ತೈತೆ, ಕಣ್ ಸೋರ್ತೈತೆ, ಇನ್ನೊಂದಾಯ್ತೈತೆ ಅಂತ ಅಂದ ತಕ್ಷಣವ ಈಗೆಲ್ಲ ಕಡೆನೂ ದಣಿನ ಆಸ್ಪತ್ರೆ ಇದ್ದೇ ಇರ್ತವೆ, ಈಗ ಒಂದು ಮೂರ್ನಾಲ್ಕು ಹಳ್ಳಿಗಂತೂ ಒಂದು ದಣಿನ ಆಸ್ಪತ್ರೆ ಅವ್ರ ಗಮನಕ್ಕೆ ತರಬೇಕು ಫಸ್ಟ್. ಯಾಕೆ ಅಂತ ಅಂತಂದ್ರೆ ಇದು ಬಾರಿ ಮುಖ್ಯ, ಯಾಕೆ ಅಂದ್ರೆ ನಮ್ಮ ವಲ್ದನೆಯ ಹರಡ ಅಂತ ಸಾಧ್ಯತೆ ಇರುತ್ತೆ. ಆಮೇಲೆ ಈ ಬೇರೆಕ್ಕೆಲ್ಲ ಹರಡ ಅಂತದ್ದಿರ್ತದಲ್ಲ ಅದೇ ನಾವು ತಡೆಯಕ್ಕೂ ಹಾಕಲ್ಲ, ಹರಡಿದ್ಮೇಲೆ ನಾವು ಅದನ್ನ ಗುಣಪಡಿಸಲು ಆಗಲ್ಲ. ಅದೇ ಸರ್ಕಾರದವರಿಗೆ ನಾವು ಮಾಹಿತಿ ಕೊಟ್ರೆ ಅವರು ಒಂದಷ್ಟು ಬೇಗ ಬಂದು ಮಾಡಿ ಮುಂಜಾಗ್ರತೆ ಕ್ರಮ ತಗೊಳ್ಬೇಕು, ಇದೇನ್ ಕಾಯಿಲೆ ಯಾಕೆ ಬಂದೈತೆ ಏನ್ ಮಾಡ್ಬೇಕು ಈ ತರದವೆಲ್ಲ ಒಂದಷ್ಟು ಚುಚ್ಚುಮದ್ದು ಲಸಿಕೆ ಅವನ್ನೆಲ್ಲ ಕೊಟ್ಟು ಒಂಚೂರು ಹುಷಾರು ಮಾಡ್ತಾರೆ, ಬೇರೆಯವರಿಗೆ ಹರಡೋದನ್ನ ತಡಿತಾರೆ. ಅದಕ್ಕೋಸ್ಕರ ಫಸ್ಟ್ ನಾವ್ ಅದ್ ಮಾಡ್ಬೇಕು. ಆಮೇಲೆ ನಾವು ಗುಂಪಲ್ಲಿ ಒಂದ್ ಕಂಡು ಅಂತ ಹೇಳಿದ್ನಲ್ಲ, ನಾನು ಕಂಡ ತಕ್ಷಣ ಬರೀ ಸಪರೇಟ್ ಮಾಡೋದು ಅಷ್ಟೇ ಅಲ್ಲ, ಅದಕ್ಕೆ ನಾವ್ ಏನ್ ಟ್ರೀಟ್ಮೆಂಟ್ ಕೊಡಿಸ್ಬೇಕು ಅದು ಕೊಡಿಸ್ಬೇಕು. ಈ ನಮ್ಮೂರಲ್ಲೇ ಇರ್ತದಲ್ಲಪ್ಪ ದಣಿನ ಆಸ್ಪತ್ರೆ ಇರ್ತದ, ಕರ್ಕೊಂಡು ಹೋಗ್ಬಿಟ್ಟು ಹಿಂಗೆ ಇಂತ ಲಕ್ಷಣ ಐತೆ, ಈ ಲಕ್ಷಣ ಹೇಳ್ಬಿಟ್ಟು ಗೊತ್ತಾಗ್ತದ ಅವ್ರಿಗೆ ಇಂತ ಲಕ್ಷಣ ಇದ್ರೆ ಈ ತರ ಸಮಸ್ಯೆ ಇದು ಅಂತ ಗೊತ್ತಾಗುತ್ತೆ. ಅಣ್ಣ ಅದು ಮೇವು ತಿಂತೈತಾ ನೀರ್ ಕುಡಿತೈತಾ ಅಂತ ಅದನ್ನು ಗಮನಿಸ್ಕೋಬೇಕಲ್ವಾ. ಅಲ್ಲ ಅದು ಒಂದು ಮುಖ್ಯ ಲಕ್ಷಣ, ಯಾಕೆ ಅಂತಂದ್ರೆ ನಾನು ಕಣ್ಣಿಂದ ಅಷ್ಟೇ ಹೇಳಿದ್ನಲ್ಲ, ಈ ಕಣ್ಣಿಂದು ಬಹಳ ಪ್ರಾಥಮಿಕವಾಗಿ ಗೊತ್ತಾಗ ಅದು ರೋಗ ಉಲ್ಮಣಸ್ತಂಗ್ ಉಲ್ಮಣಸ್ತಂಗೆ ಮೇವು ಬಿಟ್ಬಿಡ್ತದೆ, ನೀರ್ ಕುಡಿತದೆ, ಇವೆಲ್ಲ ಸೂಚನೆಗಳು. ಅಂದ್ರೆ ಅದಕ್ಕೆ ಆಯಾಸ ಆಯ್ತಿರ್ತದಲ್ಲ, ಯಾವ್ದ್ರ ಲವಲವಿಕೆನು ಇರಕ್ಕಿಲ್ಲ, ಚಟುವಟಿಕೆನು ಇರಕ್ಕಿಲ್ಲ, ಮಂಕ ಆಗಿರ್ತದೆ, ತಿನ್ನಕ್ಕಲ್ಲ ಕುಡಿಯಕ್ಕಲ್ಲ, ಅದ್ರೊಳಗೆ ಏನಾಯ್ತದೆ ಅಂತ ನಮ್ಗೆ ಗೊತ್ತಾಗ್ತದೆ. ಆಮೇಲೆ ಅಣ್ಣಯ್ಯ ನಾನು ಈಗ ನೀನ್ ಹೇಳೋ ವಿಚಾರ ಕನ್ಕಂದೆ, ಈಗೆಲ್ಲವ ನಮ್ಮ ಮೇಲ್ಭಾಗದಿಂದವ ಎಲ್ಲ ಈ ಕಡೆ ಹಿಂಗೆ ಮಂದೆ ಬಿಡಕ್ಕೆ ಇದು ಮೇವಿಗಾಗಿ ಹೊಡ್ಕೋಬತ್ತಾರ ಅಲ್ವಾ, ಅಲ್ಲೇನಾದ್ರೂ ಒಂದು ಎರಡು ಪ್ರಾಣಿ ಕಾಣಿಸ್ಕೊಂಡಾಗ ಬೇರೆ ಇರ್ತದ್ರೆ ಹೆಂಗಿರಿಸ್ತಿ ಎಲ್ಲ ಗುಂಪಲ್ಲೇ ಇರ್ತವೆ, ಬೇರೆ ಇರ್ತದ ಸ್ವಲ್ಪ ಕಷ್ಟ ಆಗಲ್ವಾ? ಕಷ್ಟ ಆಗುತ್ತೆ, ಆದ್ರೂ ಏನಾದ್ರು ಒಂದು ಪ್ರಯತ್ನ ಮಾಡಿ ಸ್ವಲ್ಪ ದೂರದಲ್ಲಿ ಎಲ್ಲ ಮಂದೆಗಿಂತ ಬಿಡ್ತೀವಲ್ಲ. ಓ ಆಗ ಕಾರಣೋ ಸಂದರ್ಭದಲ್ಲಿ ಹೊರಗಡೆ ಸ್ವಲ್ಪ ಒಂದು ದೂರದಲ್ಲಿ ಇಡ್ತದ, ದೂರದಲ್ಲಿ ಇಟ್ಟು ತಕ್ಷಣ ಚಿಕಿತ್ಸೆ ಕೊಡಿಸ್ಬೇಕು. ಅವ್ರು ಡಾಕ್ಟರ್ ಕೇಳ್ಬಿಟ್ಟು ಹೇಳ್ತಾರೆ ಇದೇನು ಕಾಯಿಲೆ ಏನ್ ಕಸರೆ ಅಂತ ಕೇಳಿದ್ರೆ ಹಿಂಗಿಂಗ್ ಆಗೈತೆ ಈ ತರ ಮಾಡು ಅಂತ ಹೇಳ್ತಾರಲ್ಲ, ಅದಕ್ಕೆ ನೀಟಾಗಿ ಸ್ವಲ್ಪ ಚಿಕಿತ್ಸೆ ಕೊಡಿಸ್ಕೊಂಡು ಎರಡು ಮೂರು ದಿವಸ ಅದೇ ಒಂದು ಸ್ಥಳದಲ್ಲಿ ಇದ್ದು, ಯಾಕಂದ್ರೆ ಬೇರೆ ಸ್ಥಳಕ್ಕೆ ಹೋದ್ರೆ ಈ ಪರಸ್ಥಳದಲ್ಲೂ ಹರಡ ಅಂತ ಗಾಳಿಯಿಂದ ಅಲ್ವಾಗದು ಚಾನ್ಸಸ್ ಇರುತ್ತೆ, ಅದಕ್ಕೆ ನಾವು ಜಾಸ್ತಿ ದೂರ ಹೋಗ್ಬಾರ್ದು, ಅಲ್ಲೇ ಚಿಕಿತ್ಸೆ ಕೊಡಿಸ್ಕೊಂಡು ಅದು ವಾಸಿ ಮಾಡ್ಕೊಂಡು ಮುಂದ್ಕೋಬೇಕು. ಆಮೇಲೆ ಈಗ ಏನ್ ಈಗ ಮಂದೆ ಬಿಟ್ಕೊಂಡ್ ಬರ್ತಾರಲ್ಲ ಅವರು ಹೋಗಕ್ಕಿಂತ ಮೊದ್ಲು ತಿಳ್ಕೋಬೇಕು. ಈಗ ನಿಮ್ಮೂರಲ್ಲಿ ಏನ್ ಕತೆ ಐತೋ ಇಲ್ವೋ, ಇಲ್ಲ ಅಂದ್ರೆ ಮುಂದಿನ ವರ್ದಿಂದ ಹೆಂಗೆ ಹೋಗೋದಾರಿ ಬಗ್ಗೆ ಮೊದ್ಲೇ ತಿಳ್ಕೊಂಡಿರ್ಬೇಕು. ಕಾಯಿಲೆ ಕಸಲ ಯಾವ, ಯಾಕೆಂದ್ರೆ ಇವಕ್ಕೂ ಬಂದ್ಬಿಡ್ತಾವಲ್ಲಪ್ಪ, ಅವೇನು ಒಂದು ಎರಡಿರೋದಿಲ್ಲ, ನೂರಾರು ಸಾವಿರಾರು ಇರ್ತಾವ. ಒಂದೊಂದು ಹಿಂಡು ಒಂದೊಂದು ಮಂದೆ ಸ್ವಲ್ಪ ತಿಳಿದು ಮಾಡಿ ಹೋಗುವಂತದ್ದು ಒಳ್ಳೇದು. ಮುಂಜಾಗ್ರತೆಗೆ ಅವರು ಕ್ರಮ ತಿಳ್ಕೋಬೇಕು. ಶಂಕರಣ್ಣ, ನಾವು ಹೋದ ವರ್ಷ ಕುರಿ ಮಂದೆ ಒಂದ್ ವಾರ ನನ್ನ ತೋಟದಲ್ಲಿ ಬಿಡಿಸಿದ್ನ, ಅವ್ ಎಷ್ಟು ಚೆನ್ನಾಗಿ ಅಬದ್ಧ ಆಯ್ತು ಅಂತ ತೋಟಕ್ಕೆ. ಹೋದ ವರ್ಷ ಬಿಡಿಸಿದ್ದು, ಈ ಸತಿ ಅಷ್ಟು ಫಸಲು ಚೆನ್ನಾಗಿ ಬಿಡ್ತದೆ. ಒಂದ್ ವಾರ ಬಿಡಿಸಿದ್ದೆ ಅಣ್ಣ, ಚೆನ್ನಾಗಿ ಗೊಬ್ಬರ ಆಯ್ತು. ನೀ ಹೇಳ್ದಂಗೆ ಅದ್ ಸಪರೇಟ್ ಇಡ್ಬೇಕು ಅಂದಲ್ಲ, ಒಂದ್ ಎರಡು ಕುರಿಮರಿಗೆ ಹಂಗೆ ಆಯ್ತು. ಅವ್ರ ಏನ್ ಮಾಡಿದ್ರು ಅಂದ್ರೆ ಒಂದ್ ತಟ್ಕೆ ಕಟ್ಕೊಂಡ್ರು ಸಪ್ರೇಟ್, ಚೆನ್ನಾಗಿರವೆಲ್ಲ ಒಂದ್ ಕಡಿಕೆ, ಈ ಒಂದ್ ನಾಲ್ಕು ತಟ್ಕೆವು ಒಂದ್ ಕಡಿಕೆ. ಒಂದೇ ತೋಟ ತೊಳಕಲ್ಲ, ಇನ್ನೇನು ವಾರ ಹದಿನೈದು ದಿನ ಗಟ್ಲೆಯ ಒಂದೇ ಬಿಟ್ಟಿದ್ದು. ತಟ್ಕೆ ಕಟ್ಕೊಂಡು ಅವ್ ಸಪರೇಟ್ ಇಟ್ಕೊಂಡು ಅವಕ್ಕೆ ಚಿಕಿತ್ಸೆ ಕೊಡ್ಸಿದ್ರು ಡಾಕ್ಟರ್ ಕರ್ಕೊಂಡ್ಬಂದ್ರು. ಹಂಗಾಗಿ ನಮ್ ತೋಟನು ಚೆನ್ನಾಗ್ ಫಸ್ಲಾಯ್ತು ಕುರಿ ಮಂದೆಯಿಂದ. ಇನ್ನೊಂದ್ ಮುಖ್ಯವಾಗಿ ಇನ್ನೊಂದೇನಂದ್ರೆ, ಕುರಿದು ಹಿಕ್ಕೆ ಆಯ್ತಲ್ಲ, ಬಹಳ ಅಂದ್ರೆ ಬಹಳ ಉತ್ಕೃಷ್ಟವಾದದ್ದು. ಆ ಉದ್ದೇಶಕ್ಕೆ ಎರಡು ವರ್ಷಕ್ಕೆ ಮೂರು ವರ್ಷಕ್ಕೆ ಒಂದ್ಸಲ ನೀವು ಮಂದೆ ಬಿಡಿಸಿ ಅಂತ ಹೇಳ್ತಾರಲ್ಲ, ಇದಕ್ಕಾಗಿ ಮತ್ತೆ ಅದ್ರದ್ದು ಗಂಜಲನ್ನು ಅಷ್ಟೇ. ಯಾಕಂದ್ರೆ ಇದು ಒಂದು ಒಂದೇ ಜಾಗದಲ್ಲಿ ಹುಯ್ಯಕ್ಕಿಲ್ವಲ್ಲ, ಈ ನೂರಾರು ಇರ್ತವೆ ಇಡೀ ಕಾಲ್ ಭಾಗ ನಮ್ದು ತೋಟಕ್ಕೆ ಹೊಲಕ್ಕೆ ಜಮೀನ್ಗೆ ಆಗೋದ್ರಿಂದ ಒಂದ್ ರೀತಿನಲ್ಲಿ ಬಹಳ ಅನುಕೂಲ ಇದು. ಈಗ ಅಣ್ಣ ನೀನ್ ಹೇಳಂಗೆ, ಈಗ ದೂರ ದೂರಕ್ಕೆ ಹೊಡ್ಕೊಂಡು ಹೋಯ್ತಾರೆ ಸರಿ, ಅಲ್ಲಲ್ಲಿ ಚಿಕಿತ್ಸೆ ಕೊಡಿಸ್ಬೇಕು ಸರಿ. ಈಗ ನಮ್ಗೆ ಈಗ ದನಕರುಗಳಿಗೆಲ್ಲ ಬಂದ್ರೆ, ಈಗ ನಮ್ಗೆ ಗೊತ್ತಿರಂಗೆ ನಾವೀಗ ನಮ್ದು ಪಶು ಆಸ್ಪತ್ರೆಗೆ ಅಲ್ಲಿಗೆ ಹೊಡ್ಕೊಂಡು ಹೋಯ್ತೀವಿ, ಇಲ್ಲಾಂದ್ರೆ ಡಾಕ್ಟರ್ದು ಫೋನ್ ಇದ್ರೆ ಅವ್ರು ಹೆಂಗಿರು ಮಾಮೂಲಿ ದಿನ ಬೆಳಗ್ಗೆ ಒಂದ್ಸಲ ಮಾಮೂಲಿ ಹಂಗೆ ಹಳ್ಳಿ ಮೇಲೆ ಒಂದ್ಸಲ ಬತ್ತಾರೆ ಹೋಯ್ತಾರೆ ಮಾತಾಡಿಸ್ತಾರೆ ಸಾಲಕ್ಕೆ. ಈಗ ಅನಿತಾ ಗೊತ್ತಿರಂಗೆ ಹೆಂಗಿರ ಡೈರಿಗೆ ಹೋಯ್ತಾಳೆ, ಅಲ್ಲಿ ಏನಾದ್ರು ವಿಚಾರಗಳು ಅವ್ರು ಇವ್ರೇನಾದ್ರು ಹೇಳಿದ್ರೆ ಪಟ್ಟಣದಲ್ಲಿ ವಿಷಯ ತಿಳ್ಕತ್ತಾಳೆ ಹೇಳ್ತಾಳೆ. ಆದ್ರೆ ಈಗ ನಂದೊಂದು ಇನ್ನೊಂದಿನ ಸಮಸ್ಯೆ ಅಂತಂದ್ರೆ, ಈಗ ಜಾಸ್ತಿ ದನ ಕಟ್ಟಿರೋರ್ದು ಕತೆ ಹೆಂಗೆ ಅಂತ, ಒಂದೆರಡು ಕಟ್ಟಿರೋರ್ದು ಹೆಂಗೋ ನಡೀತದೆ, ಈಗ ಜಾಸ್ತಿ ಕಟ್ಟಿರೋರ್ಲ ನಿಭಾಯಿಸದಂಗೆ. ಅದೇ ಈಗ ನಿಭಾಯಿಸದಂಗೆ ಅಂತ ಅಂದ್ರೆ ಬಹಳ ಮುಖ್ಯವಾಗಿ ಶಂಕರಣ, ಈ ಬೇಸಿಗೆ ಅಂತ ಅಂದ್ರೆ ಮೇವು ಮೇವು ಕರೆಕ್ಟ್ ಆಗಿ ಮಾಡ್ಕೋಬೇಕು. ನಾನು ಇದೇ ಪಾಯಿಂಟ್ ಹೇಳಿ, ಒಣಮೇವು ಇಲ್ಲ ಹಸಿಮೇವು ಎರಡೂ ಬೇಕು. ಅದು ಮಾತ್ರ ಇದು ಮಾತ್ರ ಅಂತ ಹೇಳಲ್ಲ, ಬರೀ ಒಣಮೇವನೆ ಹಾಕಿದ್ರೆ ಅದ್ ಸರಿ ಹಾಕಲ್ಲ, ಬರೀ ಹಸಿರದ್ನೇ ಹಾಕಿದ್ರು ಕೂಡ ಸರಿ ಹಾಕಲ್ಲ, ಎರಡೂ ಬೇಕಾಗುತ್ತೆ. ಮಿಕ್ಸ್ ಮಾಡಬೇಕು. ಈ ಬೇಸಿಗೆ ಕಾಲಕ್ಕೆ ಈ ವರ್ಷಕ್ಕೆ ಎಷ್ಟು ನಾವು ದನವೆ ಎಷ್ಟು ಬೇಕಾಗಬಹುದು, ಭತ್ತದ ಹುಲ್ಲು ಎಷ್ಟು ಬೇಕು, ರಾಗಿ ಹುಲ್ಲು ಎಷ್ಟು ಬೇಕು, ಇದ ತಂದು ಇಟ್ಕೋಬೇಕು ಫಸ್ಟ್. ಆಮೇಲೆ ಆ ಬೇಸಿಗೆ ಟೈಮ್ ಕರೆಕ್ಟ್ ಆಗಿ ನೋಡಪ್ಪ, ಈಗ ನಮ್ಗೆ ಈಗ ಏನ್ ತೀರಾ ಎಲ್ಲ ತಿಂಗಳು ತಾರೀಕು ಅಂತ ಲೆಕ್ಕ ಹಾಕಂಗ್ ಕೂತ್ಕೊಳ್ಳೋದಲ್ಲ. ಯುಗಾದಿ ಹಬ್ಬ ಹಿಂದೆ ಮುಂದೆ ಶುರು ಆಯ್ತದ, ಬೇಸಿಗೆ ಶುರು ಆಯ್ತದ, ಒಂದ್ ಹದಿನೈದು ಇಪ್ಪತ್ತು ದಿವಸ ಮುಂಚಿತವಾಗಿ ಅಂತ ಇಟ್ಕ. ಅಲ್ಲಿಂದ ನಮಗೆ ಮೇವು ಸಿಗಂಗಿರ್ಬೇಕು, ಮೇವು ಸಿಗಂಗಿರ್ಬೇಕು ಅಂತ ಅನ್ಕೊಂಡು ನೀನು ಹೋಗ್ಬಿಟ್ಟು ನಾಲ್ಕು ಎಕರೆಗೂ ಒಂದು ದಿವಸ ಬಿತ್ತನೆ ಮಾಡೋದಲ್ಲ, ಜೋಳನ ಇನ್ನೊಂದ ಬಿತ್ತನೆ ಮಾಡೋದಲ್ಲ, ಒಂದೊಂದ್ ವಾರ ಹದಿನೈದು ದಿವಸ ಬಿಟ್ಕೊಂಡು ಬಿತ್ತನೆ ಮಾಡ್ಬೇಕು. ಯಾಕೆ ಅಂತ ಅಂದ್ರೆ ನೀನೆಲ್ಲಾನು ಒಂದೇ ಸರಿ ಮಾಡ್ಬಿಟ್ರೆ ಈ ಕಡೆಯಿಂದ ಕುಯ್ಯಕ್ ಶುರು ಮಾಡ್ತೀಯ, ಕೊನೆಗೆ ಹೋಗೋದಕ್ಕೆಲ್ಲ ಒಣಗೋಗಿರ್ತಾವೆ, ಇಲ್ಲ ಬಲ್ತೋಗಿರ್ತಾವೆ. ಪ್ರಯತ್ನ ಹಾಕಲ್ಲ ನಮ್ಗೆ ಹದವಾದ ಮೇವು ಎಷ್ಟು ಎಷ್ಟು ದಿವಸಕ್ಕೆ ಬೇಕು ಅನ್ನಂತದ್ದು. ಏನ್ ಬೇಸಿಗೆ ಅಂತ ಅಂದ್ರೆ ಏನ್ ತುಂಬಾ ದಿವಸ ಏನು ಇರಕ್ಕಲ್ಲ ಶಂಕರಣ್ಣ, ಏನೊಂದು ಎರಡು ತಿಂಗಳು ಎರಡೂವರೆ ತಿಂಗಳು ಆಯ್ತಾ, ಏನ್ ಮಳೆಗಳೇ ಒಂಚೂರು ಶುರು ಆಯ್ತದೆ ಅವಾಗ. ಹಂಗಾಗಿ ಆ ಒಂದ್ ಎರಡೂವರೆ ತಿಂಗಳು ಮೂರು ತಿಂಗಳು ನಾವು ಮ್ಯಾನೇಜ್ ಮಾಡುವಷ್ಟು ಒಂದಷ್ಟು ಈ ತರದವೆಲ್ಲನೂ ಮಾಡ್ಕೊಂಡ್ರೆ ಒಳ್ಳೇದು. ಆಮೇಲೆ ಶಂಕರಣ್ಣ ಮತ್ತೆ ಇನ್ನೊಂದ್ ಮಾಡ್ಬೋದು, ಏನಂತೀಯ, ರಾಗಿ ಎಲ್ಲ ನಾವು ಕಣದಲ್ಲಿ ಹಾಕಿ ರಾಗಿ ಬಿಡಿಸಿ ಬವಣೆ ಹೊಡ್ತೀವಲ್ಲ, ಕೊಪ್ಪಲಲ್ಲಿ ಬವಣೆ ಇರ್ತದಲ್ಲ, ಅವಾಗ ಯಾರ ಬವಣೆ ಜಾಸ್ತಿ ಇತ್ತು ಅವ್ರಿಗೆ ಎಷ್ಟು ಬೇಕು ಅವ್ರು ಇಟ್ಕೊಂಡು ಉಳ್ದಿದ್ದೆಲ್ಲ ನಾವು ತಗೊಂಬಂದ್ರೆ ಬೇಸಿಗೆಯಲ್ಲಿ ನಾವು ದನ ಕರುಗಳಿಗೆ ಹಾಕಬಹುದು. ರಾಗಿ ಹುಲ್ಲೆ ಆಗಿರ್ಬೋದು, ಭತ್ತದ ಹುಲ್ಲೆ ಆಗಿರ್ಬೋದು, ಯಾರು ಕಣ ಮಾಡುವಾಗ ಹೋಗಿ ಒಂಚೂರು ವಿಚಾರಿಸ್ಕೊಂಡ್ಬಂದ್ರೆ ಕಮ್ಮಿ ದುಡ್ಡಿಗೆ ಬೇಗ ಸಿಗ್ತದ ನೋಡಪ್ಪ. ಈ ವಿಚಾರವಾಗಿ ನಮ್ಮ ರೈತರು ಬೇಗ ಗಮನ ಹರಿಸ್ಕೋಬೇಕು. ಇವತ್ತು ನಾಳೆ ಅಂತ ಮೀನಾ ಮೇಷ ಎಣಿಸ್ತಾ ಕೂತ್ಕೊಂಡ್ರೆ ಏ ಬಿಡದ್ಲಾಗಿ ನಂದು ಆ ಕಡೆ ಜಮೀನ್ ಪಕ್ಕದಲ್ಲಿ ಹಂಗೆ ಒಂದಷ್ಟು ಸೊಪ್ಪು ಐತೆ, ಆ ಕಡೆ ಒಂದಷ್ಟು ಹಸಿರು ಐತೆ ಅಂತೇಳಿ ಏನಾರು ನೆಗ್ಲೆಕ್ಟ್ ಮಾಡಿದ್ರು ಅಂದ್ರೆ ಪಾಪ ಇವರು ಸಫರ್ ಪಡೋದಕ್ಕೆ ನಮ್ ದನ ಮತ್ತೆ ಕುರಿ ಮೇಕೆಗಳನ್ನ ಮೇಂಟೈನ್ ಮಾಡೋದು ಬಹಳ ಕಷ್ಟ ಆಗ್ತದೆ. ನಾನು ಆಲೇನೆ ಎರಡ್ ಬಾವಣೆ ತಕೊಂಬಂದಿದೀನಿ, ಬೇಸಿಗೆ ಶುರು ಆಯ್ತಿದೆ ಅಂತ ಹೇಳಿ ಕಣ ಅವ್ರು ಶುರು ಮಾಡ್ಕೊಂಡು ರಾಗಿ ಹುಲ್ಲು ಮೆದೆ ಹಾಕದಾಗ್ಲೇನೆ ಅಲ್ಲೇ ಹೋಗಿದ್ದೆ, ಹೋಗಿ ನಂಗೆ ಕೊಡವ ಬೇರೆ ಯಾರಿಗೂ ಕೊಡಬೇಡ ಮೀನಕ್ಕ ಅಂತ ಹೇಳಿ ಮೀನಕ್ಕನ ಹತ್ರ ಎರಡು ಬಾವಣೆ ಇಸ್ಕೊಂಡ್ಬಂದಿದೀನಿ. ನಿನ್ ತರಾತುರಿ ನೋಡೆ ನಾನು ಅನ್ಕಂದೆ, ನಿನ್ ಹಾಲು ಈ ಪಾಟಿ ಇಟ್ಕೊಂಡು ಓಡ್ತಿರೋದ್ ನೋಡೆ ನಾನು ಅನ್ಕಂದೆ. ಅಲ್ಕಂಡಣ ಸಂಘಕ್ಕೆ ದುಡ್ಡು ಕಟ್ಬಿಡ್ವೆ, ಆಮೇಲೆ ಅಣ್ಣಂಗೆ ಈ ಸತಿ ಬೆಣ್ಣೆ ಬೇರೆ ಕೊಡ್ತೀನಿ ಅಂತ ಒಪ್ಕೊಂಡಿದೀನಿ. ಒಂದು ಕೆಜಿ ಆಗ್ಲೇಬೇಕು, ಕೊಡ್ತೀನಿ ಅಣ್ಣಯ್ಯ ಕೊಡ್ತೀನಿ. ತಪ್ಪದಿಲ್ಲ, ಬೆಣ್ಣೆ ಒಂದು ಇದ್ ಮಾಡ್ಕೊಡು, ಒಂದಷ್ಟು ಮಜ್ಜಿಗೆ ಮಾಡಿಸಿಟ್ಟಿದ್ದೀನಿ ಶಂಕರಣ್ಣ ಬೆಳಗ್ಗೆ ಬತ್ತಿ ಅಂತ ಗೊತ್ತಿತ್ತಲ್ಲ ಇವತ್ತು, ನೀನು ಮತ್ತೆ ಹಿಂಗೆ ಅನಿತಕ್ಕೆ ಯಾರು ಬರ್ತಾರೆ ಅಂತ ಅಂತ ಅನ್ಕೊಂಡು, ಆಮೇಲೆ ಈಗ ಏನ್ ಮಜ್ಜಿಗೆ ಲೋಟರ್ ಲೆಕ್ಕ ಅಲ್ಲ ಚೊಂಬಿನ ಲೆಕ್ಕಲ್ಲಿ ಮಾಡಿಬಿಟ್ಟಿದೀನಿ. ಈಗ ನೀನು ಚೊಂಬಿನ ಲೆಕ್ಕದಲ್ಲಾದ್ರೂ ಕೊಡು, ಲೋಟು ಲೆಕ್ಕದಲ್ಲಾದ್ರೂ ಕೊಡು, ಅವಳು ತರಾತುರಿ ನೋಡಿದ್ರೆ ಅಲ್ಲಿ ಬೇಗಲ್ಲಿ ಬಾಕ್ಲಾಕ್ಬಿಟ್ಟರು ಅನ್ನಂಗ ಅವಳೆ ಬೇಗ ಒಳಗಂತ ತರ ಕೇಳು, ಕುಡ್ಕೊಂಡು ಅನಿತಕ್ಕೆ ಅವಳು ಕೆಲಸ ಮಾಡ್ಕೊಳ್ಳಿ, ನನ್ನ ಪಡೆ ನಾ ಕೆಲಸ ಮಾಡ್ಕೊತೀನಿ.